ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿಯಲ್ಲಿ ಸಾವಯವ ಖಾದ್ಯ ತೈಲದ ಉತ್ಪಾದನೆ ಹಾಗೂ ಮಾರಾಟ, ಈ ಕುರಿತು ನರಸೀಪುರದ ಉದ್ಭವ ಗಣಪತಿ ಸುಸ್ಥಿರ ಕೃಷಿಕರ ಸಂಘದ ಅಧ್ಯಕ್ಷರಾದ ಎನ್ಎಸ್ ಸಿದ್ದಲಿಂಗೇಗೌಡ ಅವರೊಂದಿಗೆ ಸಂದರ್ಶನವಿದೆ. ನಂತರ ಆತ್ಮನಿರ್ಭರ ಭಾರತ, ಕೃಷಿಕರ ಕಲ್ಯಾಣಕ್ಕೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಮಾಹಿತಿ ನೀಡಲಿದ್ದಾರೆ ಕಂದಲಿಯ ಕೃಷಿ ವಿಜ್ಞಾನ ಕೇಂದ್ರದ ಪ್ರಧಾನ ವಿಜ್ಞಾನಿ ಡಾ ರಾಜೇಗೌಡ. ಆನಂತರ ಬೆಳೆ ಉತ್ಪಾದನೆಯಲ್ಲಿ ನ್ಯೂ ಆಲ್ಗಿ ದ್ರಾವಣದ ಬಳಕೆ ಹಾಗೂ ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ನ್ಯೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ಈಗ ಮೊದಲಿಗೆ ಸಾವಯವ ಖಾದ್ಯ ತೈಲದ ಉತ್ಪಾದನೆ ಹಾಗೂ ಮಾರಾಟ, ಈ ಕುರಿತು ನರಸೀಪುರದ ಉದ್ಭವ ಗಣಪತಿ ಸುಸ್ಥಿರ ಕೃಷಿಕರ ಸಂಘದ ಅಧ್ಯಕ್ಷರಾದ ಎನ್ಎಸ್ ಸಿದ್ದಲಿಂಗೇಗೌಡ ಅವರೊಂದಿಗೆ ಸಂದರ್ಶನ. ಸಿದ್ದಲಿಂಗೇಗೌಡ್ರೆ ನಮಸ್ಕಾರ. ನಮಸ್ಕಾರ. ಎಷ್ಟು ವಯಸ್ಸು ಗೌಡ್ರೆ ತಮಗೆ? ಸರ್, ನನಗೆ 67 ವರ್ಷ. ಏನು ವಿದ್ಯಾಭ್ಯಾಸ ಮಾಡಿದಿರಿ? ನಂದು SLC ಆಗಿದೆ. ಜಮೀನು ಎಷ್ಟಿದೆ ಗೌಡ್ರೆ? ನನಗೆ ಜಾಸ್ತಿ ಇಲ್ಲ ಸರ್, 2 ಎಕರೆ ಇದೆ. ಏನೇನ್ ಬೆಳೆ ಮಾಡ್ತೀರಿ ಅದರಲ್ಲಿ? ಸರ್, ನಾನು ಈಗ ಜೋಳ, ರಾಗಿ, ಹುರುಳಿ ಇಂತದೆ ಸರ್. ಇಲ್ಲಿ ಬೇರೆ ಏನೇನು ಮಾಡಕ್ಕಾಗಲ್ಲ. ನೀರಾವರಿ ಇದ್ರೆ ಸ್ವಲ್ಪ ಟೊಮಾಟೊ ಗಿಮೆಟೊ ಹಾಗಾಗಿ ಸ್ವಲ್ಪ ಬೆಳ್ಕೊಂತೀವಿ ಸರ್. ನಿಮ್ಮ ಜಮೀನಿಗೆ ನೀರಿನ ಆಶ್ರಯ ಇಲ್ವಾ? ನೀರಿನ ಆಶ್ರಯ ಅಂದ್ರೆ ನನ್ನ ತಮ್ಮಂದು ಬೋರ್ವೆಲ್ ಇದೆ ಸರ್, ಒಂದೊಂದ್ ಸಾರಿ ಅವ್ರು ಕೊಟ್ರೆ ಒಂದೊಂದ್ ಬೆಳೆ ಚೇಂಜ್ ಮಾಡ್ತೀನಿ ಸರ್. ಈಗ ಜೀವನ ನಡೆಸೋದಕ್ಕೆ ತಾವು ವ್ಯವಸಾಯನೇ ನೆಚ್ಕೊಂಡಿದ್ದೀರೋ ಅಥವಾ ಬೇರೆ ಇನ್ನೇನಾದ್ರೂ ಕಸಬು ಮಾಡ್ತಾ ಇದ್ದೀರೋ? ಇಲ್ಲ ಸರ್, ಏನು ಇಲ್ಲ. ನಾನು ಈಗ ಸದ್ಯಕ್ಕೆ ವ್ಯವಸಾಯನೇ ಸರ್ ನಮಗೆ. ಆಹಾ, ನಿಮ್ಮ ತಂದೆ ಕಾಲದಿಂದಲೂ ವ್ಯವಸಾಯನೇ ಮಾಡ್ಕೊಂಡು ಬಂದಿರೋದ ತಾವು? ಇಲ್ಲ ಸರ್, ಮೊದಲು ನಾನು ಪೊಲೀಸ್ ಅಲ್ಲಿದ್ದೆ. 1974 ಸರ್. ಮನೆ ಕಡೆ ಪ್ರಾಬ್ಲಮ್ ಆಗಿ KSRP ಇಲ್ಲಿದ್ದೆ ಸರ್, ಬಿಟ್ಟು ಬಂದ್ಬಿಟ್ಟೆ ನಾನು. ಹೌದಾ ಗೌಡ್ರೆ? ಈಗ ನೀವೊಂದು ಕೃಷಿಕರ ಸಂಘವನ್ನ ಮಾಡ್ಕೊಂಡಿದ್ದೀರಿ. ಯಾತಕ್ಕೋಸ್ಕರ ಮಾಡ್ಕೊಂಡ್ರಿ? ಏನ್ ಉದ್ದೇಶಕ್ಕೋಸ್ಕರ ಮಾಡ್ಕೊಂಡ್ರಿ ಹೇಳಿ. ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಯಾವ ಉದ್ದೇಶ ಅನ್ನೋದು ಅದು ಅರಿವು ಇರ್ಲಿಲ್ಲ ಸರ್. ಒಂದ್ ಸಾರಿ ಇವ್ರು ನಮ್ಮ ಜೈ ಪ್ರಸಾದ್ ಅಂತ ಇದಾರೆ ಸರ್ ಇಲ್ಲಿ, ಅವರು ನಮ್ಮೂರಿಗೆ ಬಂದು ಹೀಗೆ ಒಂದು ಒಂದು ಸಂಘನ ಮಾಡ್ಬೇಕಾಗಿದೆ, ಆಮೇಲೆ ನಬಾರ್ಡ್ನವರು ಆಮೇಲೆ ಭೂಮಿ ಸಂಸ್ಥೆಯವರು ನಿಮಗೆ ನೆರವು ಕೊಡ್ತೀವಿ, ನೀವೊಂದು ಸಂಘ ಕಟ್ಟಬೇಕು ಅಂತ ಹೇಳಿದ್ರು ಸರ್. ನಾನು ಅದಕ್ಕೆ ಸರಿ ಎಷ್ಟು ವ್ಯಾಪ್ತಿಯಲ್ಲಿ ಕಟ್ಟಬೇಕಾಗುತ್ತೆ ಅಂತೆಲ್ಲ ಕೇಳಿ ಒಂದು 3 ಪಂಚಾಯಿತಿ ಸರ್, ನಮ್ದು ಕೆವಿಯಾಳು, ಬೆಳವಾಡಿ, ಮಾಚನಹಳ್ಳಿ, 3 ಗ್ರಾಮ ಪಂಚಾಯಿತಿ ವ್ಯಾಪ್ತಿ 13 ಗ್ರಾಮ ಬರುತ್ತೆ ಸರ್. ಯಾವ್ಯಾವ್ದು 13 ಗ್ರಾಮ? 13 ಗ್ರಾಮ ಅಂದ್ರೆ ನರಸೀಪುರ, ಬೆಳವಾಡಿ, ವಡ್ರಹಳ್ಳಿ, ಗೋವಿಂದಪುರ, ಆಮೇಲೆ ಭಕ್ತರಹಳ್ಳಿ, ಕೆಬಿಯಾಳು, ಕೊಟ್ಗೇನಹಳ್ಳಿ, ಮಾಚನಹಳ್ಳಿ ಮತ್ತು ಮಾಚನಹಳ್ಳಿ ತಾಂಡ, ಕಲ್ಲಹಳ್ಳಿ, ಇಷ್ಟು ಗ್ರಾಮಗಳು ಬರ್ತವೆ ಸರ್. ಆ ಗ್ರಾಮಗಳನ್ನೆಲ್ಲ ಒಗ್ಗೂಡಿಸಿ ನಾನು ಎಲ್ಲಾ ಊರಿಗೂ ತಿರುಗಿ ಒಂದು ರೈತರ ಸಂಘ ಕಟ್ಟೋಣ ಅಂತ ಹೇಳ್ಬಿಟ್ಟು ಸದಸ್ಯರನ್ನೆಲ್ಲ ಒಗ್ಗೂಡಿಸಿ ಒಂದು ಸಣ್ಣದಾಗಿ ಒಂದು ಸಂಘನ ಸ್ಥಾಪನೆ ಮಾಡಿದ್ವಿ ಸರ್. ಅವರು ನಬಾರ್ಡ್ನವರು ಈ ಒಂದು ರೈತರ ಒಂದು ಏಳಿಗೆಗೋಸ್ಕರ ನಾವೊಂದು 3 ವರ್ಷ ನಿಮಗೆ ನೆರವನ್ನ ಕೊಡ್ತೀವಿ ಹಾಗೆ ಅಂದ್ರು ಸರ್. ಅಲ್ಲಿ ಅನುರಾಧ ನರಹರಿ ಅಂತೇಳಿ ಒಬ್ರು ಜನರಲ್ ಮ್ಯಾನೇಜರ್ ದೆಹಲಿ ಅವರು ಸರ್, ಇಲ್ಲಿ ಚಿಕ್ಕಮಗಳೂರಲ್ಲಿದ್ರು. ಅವರು ನಮ್ಗೆ ಪ್ರವಾಸ ಮಾಡೋದು ಸರ್, ಈ ಏನು ಟೂರ್ ಹೋಗೋದು, ಒಳ್ಳೊಳ್ಳೆ ಕೃಷಿಕರಲ್ಲಿ ಇಂಥ ಕಡೆಗೆಲ್ಲ ಹೋಗಿ ಟೂರು ದುಡ್ಡು ಅವರೇ ಕೊಡೋರು ಸರ್. ಈ ರೈತರನ್ನೆಲ್ಲ ಕರ್ಕೊಂಡೋಗಿ ಎಲ್ಲ ಸುಮಾರು ಒಂದ 8 ಟೂರ್ ಏನೋ ಮಾಡಿದ್ವಿ ಸರ್. ನಾವು 3 ವರ್ಷ ಕೊಟ್ಟಿದ್ರು ಸರ್ ಟೈಮ್. ಅವ್ರು ಎಲ್ಲೆಲ್ಲಿ ಹೋಗಿದ್ರಿ ಸರ್? ಬೆಂಗಳೂರಿಗೆ ಹೋಗಿದ್ದೀವಿ, ಸುಮಾರು ಕಡೆ ಹೋಗಿದ್ದೀವಿ ಸರ್. ನಾವು ಎಲ್ಲೆಲ್ಲಿ ಏನೇನು ಕೃಷಿಕರು ಒಳ್ಳೊಳ್ಳೆ ರೀತಿಯಲ್ಲಿ ಇದು ಮಾಡಿದಾರೆ ಅದನ್ನೆಲ್ಲ ನೋಡಕ್ಕೆ ಅಂತ ಜನಗಳು ಕರ್ಕೊಂಡು ಹೋಗ್ತಾ ಇದ್ರು. ಸಂತೋಷ. ಅದು ನಬಾರ್ಡಿನ ಟೈಮ್ ಮುಗ್ದೋಗ್ಬಿಡ್ತಾರೆ. ಮುಗ್ದೋದ್ಮೇಲೆ ಅವರು ಹಣ ಕೊಡ್ತಿದ್ರು, ನಾವು ಬರೀ ಟೂರ್ ಕರ್ಕೊಂಡು ಹೋದ್ರು, ಪ್ರೋಗ್ರೆಸ್ ಏನೇನು ಆಗ್ಲೇ ಇಲ್ಲ ಸರ್ ನಮ್ದು. ಬರೀ ಅಲ್ಲಿ ಇಲ್ಲಿ ಜನಗಳಿಗೆ ಸುತ್ತಿ ನೋಡ್ಸಿದ್ದೆ ಆತು, ಎಲ್ಲ ಹೂ ಅನ್ನೋರು ಬಂದು ಅಲ್ಲೇ ರೀತಿ ಒಬ್ರು ಇಲ್ಲಿ ನಡ್ಕೊಳ್ಳೇ ಇಲ್ಲ. ಆಮೇಲೆ ಅದು ಅವ್ರದೆಲ್ಲ ನಬಾರ್ಡ್ನವರು ಹೋದ್ಮೇಲೆ ನಮಗೆ ಹಣಕಾಸಿನ ಪರಿಸ್ಥಿತಿ ತುಂಬಾ ಕಷ್ಟಕ್ಕೆ ಬಂದ್ಬಿಡ್ತದೆ. ಕೊನೆ ಲಾಸ್ಟ್ಗೆ ಒಂದು 80,000 ರೂಪಾಯಿ ಇತ್ತು. ಅದರಲ್ಲಿ ನಾವೇನು ಮಾಡಕ್ಕಾಗಲ್ಲ, ಇನ್ನೊಂದು 2-3 ತಿಂಗಳು ಮನೆ ಬಾಡಿಗೆ ಕೊಡೋದು, ಇಲ್ಲಿ ಸಂಬಳ ಒಂದು 2 ಜನಕ್ಕೆ ಸಂಬಳ ಕೊಡೋದಿತ್ತು. ಅದು ಕೊಟ್ಟು ಇನ್ನೇನು ಮುಗಿಯಾಕ್ ಬಂತು ಅನ್ನೋ ಅಷ್ಟರಲ್ಲಿ ಕೊನೆಗೆ ನಾನು ಜಯಪ್ರಸಾದ್ ಹತ್ರ ನಾನು ಅವ್ರಿಗೆ ಕೂತ್ಕೊಂಡು ನಾವು ಇಷ್ಟೆಲ್ಲ ಕಷ್ಟಪಟ್ಟು ರೈತರನ್ನ ಒಗ್ಗೂಡಿಸಿ ನಾವ್ ಈ ಕೈ ಬಿಟ್ಬಿಟ್ರೆ ಕಂಡವ್ರ ದುಡ್ಡಲ್ಲೇ ಇವ್ರು ಮಜಾ ಮಾಡಿದ್ರು ಅಂತ ಒಂದ್ ಕೆಟ್ಟ ಹೆಸರು ಬರುತ್ತೆ ಸಾ, ಏನಾರ ಮಾಡಿ ಈ ಸಂಸ್ಥೆ ನಾವು ಉಳಿಸ್ಕೋಬೇಕು ಈ ಸಂಘನ ಅಂತೇಳಿ ಒಂದು ಪ್ಲಾನ್ ಮಾಡಿ ನಮ್ಮಲ್ಲಿ ಏನು ಈ ಇವರು ಮಹಿಳಾ ಸದಸ್ಯರಿದ್ರು ಅವ್ರ ಕಡೆಯಿಂದ ಸ್ತ್ರೀಶಕ್ತಿ ಸಂಘಗಳಿಂದ ದುಡ್ಡು ಬಡ್ಡಿ ತರಿಸಿ ಜೋಳ ಕೊಡೋದು ರೈತರಿಗೆ, ರಾಗಿ ಕೊಡೋದು, ಒಳ್ಳೊಳ್ಳೆ ತಳಿನ ತಂದು ಆಮೇಲೆ ಅವರಿಂದ ನಾವು 5 ಕೆಜಿ ಬ್ಯಾಗ್ ಕೊಟ್ರೆ ಅವ್ರು ಬೆಳೆದಾದ್ಮೇಲೆ 10 ಕೆಜಿ ಇಸ್ಕೊಂಡು ಮಾರಾಟ ಮಾಡ್ತಿದ್ದು ಸರ್ ಎಲ್ಲ ಗುಡ್ಡಿಗೆ ಹಾಕೊಂಡು. ಅದರಲ್ಲೂ ಒಂದ್ ಸ್ವಲ್ಪ ಲಾಭ ಬರೋದು ಹಂಗು ಹಿಂಗು ಮಾಡಿ ಕೊನೆಗೆ ಆಡ್ತಾ ಆಡ್ತಾ ಅದು ಹೆಂಗೋ ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ಗೆ ಯಾವ್ದೋ ಒಂದ್ ಮೀಟಿಂಗ್ ಅಲ್ಲಿ ನಾನು ಹೋಗಿದ್ದೆ. ಅಲ್ಲಿ ನನಗೊಂದ 10-20 ನಿಮಿಷ ಮಾತಾಡಕ್ ಅವಕಾಶ ಸಿಕ್ತು. ಅಲ್ಲಿ ನೀವು ಒಂದ್ಸರಿ ಬೆಂಗಳೂರಿಗೆ ಬರ್ತೀರಾ ಅಂತ ಹೇಮಚಂದ್ರ ಸರ್ ಒಂದ್ ನಿರ್ದೇಶಕರು ಇದ್ರು ಸರ್ ಅಲ್ಲಿ ಬೆಂಗಳೂರು ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ಅಲ್ಲಿ. ಅವ್ರು ನೀವೊಂದ್ಸರಿ ಬೆಂಗಳೂರಿಗೆ ಬರ್ತೀರಾ ಅಂದ್ರು. ಹ್ಞೂ ಸರ್ ಬರ್ತೀನಿ ಅಂದೆ. ಆಮೇಲೆ ಬೆಂಗಳೂರಿಗೆ ಹೋದೆ. ನೀವು ಸದಸ್ಯರಾಗ್ಬೇಕು ಕಣ್ರಿ, ದುಡ್ಡು ನೀವ್ ಎಷ್ಟು ಕಟ್ಟಕ್ ಸಾಧ್ಯ ಅಂದ್ರು. ನಮ್ತ ದುಡ್ಡಿಲ್ಲ ಆದ್ರೂ ಫೋನ್ ಮಾಡಿ ಹಂಗಿಂದ ತಿಳ್ಕೊಂಡು ನಾನು ಆಗ್ತೀನಿ, ನಮ್ ಸಂಘ ಸದಸ್ಯತ್ವ ಮಾಡ್ಕೊಂಡೇ ಬಿಡ್ತೀವಿ ಅಂತೇಳಿ ಹ್ಞೂ ಅಂದೆ ಸರ್. 1 ಲಕ್ಷ ರೂಪಾಯಿ ಆಗುತ್ತೆ ಕಣ್ರಿ, ಕಡಿಮೆ ದುಡ್ಡಲ್ಲ ಅಂದ್ರು. ಆದ್ರೂ ಆಗ್ಲಿ ಸರ್, 2 ಕಂತು ಕೊಡ್ರಿ, 50,000 ಕಟ್ತೀನಿ ನಾನು ಸಂಘ ರಿಜಿಸ್ಟ್ರೇಷನ್ ನಿಮ್ ಇದಕ್ ಸೇರ್ಕೊಂಬಿಡ್ರಿ ಅಂದೆ. ಆಮೇಲೆ ಬಂದು ಏನೇನ ಮಾಡಿ 50,000 ದುಡ್ಡು ಕಟ್ಟಿ ಸದಸ್ಯತ್ವ ತಗೊಂಡ್ರು. ಅವರು ರೈತರಿಗೆ ಗೊಬ್ಬರ ಕೊಡಕ್ಕೆ ಶುರು ಮಾಡಿದ್ರು ಸರ್. ಅವ್ರ ಪಾಣಿನೆಲ್ಲ ತಗೊಂಡು ಅವ್ರ ಡೀಟೇಲ್ಸ್ ಎಲ್ಲ ಫೋಟೋ ಎಲ್ಲ ಆಧಾರ್ ಕಾರ್ಡ್ ಎಲ್ಲ ತಗೊಂಡೋಗಿ ಬೆಂಗಳೂರಿಗೆ ಕೊಟ್ಟು ಬಂದ್ರೆ ಅವರು ಜಮೀನ್ ಜಾಸ್ತಿ ಇದ್ದವರು ಎಷ್ಟೇ ಜಾಸ್ತಿ ಇದ್ರು 1 ಎಕರೆ ಲಿಮಿಟ್ ಮಾಡೋರು ಸರ್ ಅವರು. ಆಮೇಲೆ ಆ ಗೊಬ್ಬರ ವಿತರಣೆ ಅಂದ್ರೆ 1 ಸಾರಿಯ ಡಾಕ್ಯುಮೆಂಟ್ಸ್ ಕೊಟ್ರೆ 2 ವರ್ಷ ಅದೇ ರೈತಿಗೆ ಕೊಡ್ಬೇಕು ಗೊಬ್ಬರ. ಆ ಸಿಸ್ಟಮ್ ಮಾಡಿ ಕೊಟ್ಟು ಅದ್ರಲ್ಲಿ ಏನ್ ಮಾಡುದು ಅಂತಂದ್ರೆ ನಾನು ಮೀಟಿಂಗ್ ಅಲ್ಲಿ ಅಲ್ಲೇ ಬೆಂಗಳೂರಾಗೆ ನೀವು ಇದನ್ನ ಗೊಬ್ಬರ ಕೊಡ್ತಿರಲ್ಲ ಅನ್ಲೋಡ್ಗೂ ದುಡ್ಡು ಕೊಡಕಲ್ಲ, ಟ್ರಾನ್ಸ್ಪೋರ್ಟಿಂಗು ಕೊಡಕಲ್ಲ, ನಾವೇನ್ ಮಾಡೋಣ ಸರ್ ಅಂದ್ರು. ಅದಕ್ಕೆ ಪ್ರಾವಿಷನ್ ಇಲ್ಲ, ಸರ್ವಿಸ್ ಚಾರ್ಜ್ ಅಂತ ನೀವು ಮಾಡ್ಕೇಳ್ರಿ ಅಂದ್ರು. ಅದಕ್ಕೆ ನಾವು ಏನ್ ಮಾಡುದು ಮೀಟಿಂಗ್ ಸೇರಿಸ್ಬಿಟ್ಟು ಒಂದ ಕುಂಟಿಗೆ 20 ರೂಪಾಯಿ ಸರ್ವಿಸ್ ಚಾರ್ಜ್ ಅಂತ ಮಾಡಿದ್ರು ಸರ್. 1 ಕುಂಟೆಗೆ 20 ರೂಪಾಯಿ ನಂಗೆ ಇಸ್ಕೊಳ್ಳೋದು, ಫ್ರೀ ಗೊಬ್ಬರ ಕೊಡೋದು. ಹಿಂಗ್ ಮಾಡಿ 4 ವರ್ಷ ಕೊಟ್ಟು ಅದು ಸ್ವಲ್ಪ ನಮ್ ಸಂಘಕ್ಕೆ ಸ್ವಲ್ಪ ದುಡ್ಡು ಆದು ಸರ್. ಆಮೇಲೆ ಮತ್ತೇನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಅಷ್ಟಕಲೇ 960 ಜನ ಸದಸ್ಯರು ಆಗ್ಬಿಟ್ರು ಸರ್. 19 ಜನ ಡೈರೆಕ್ಟ್ರು. ಇನ್ನೆಲ್ಲ ಹೆಂಗ್ ನಿರ್ವಹಿಸೋದು ಅನ್ನೋ ಅಷ್ಟಕ್ಕೆ ಸ್ವಲ್ಪ ದುಡ್ಡಿದ್ವಲ್ಲ ಇದು ವೇಸ್ಟ್ ಆಗುತ್ತೆ, ಎಲ್ಲಾರ ನಾವು ಅಕಸ್ಮಾತ್ ಬಿಟ್ಟೋದ್ರೆ ಮುಂದೆ ಬರೋರು ನಡ್ಕೊಂಡು ಹೋಗ್ತಾರ ಅಂತೇಳಿ 17-18 ಲಕ್ಷ ದುಡ್ಡು ಮಾಡುದು ಸರ್. ಏನೇನೋ ಬಿಸ್ನೆಸ್ ಮಾಡುದು, ತೆಂಗಿನ ವ್ಯಾಪಾರ ಮಾಡುದು ಸಂಘದ ಕಡೆಯಿಂದವ, ಏನೇನೋ ಮಾಡಿ ಅಂತೂ ಇಂತೂ ಗಾಣ ಮಾಡ್ಬೇಕು ಅಂತ ಒಂದು ಯೋಚನೆ ಮಾಡುದು ಸರ್. ಗಾಣ ಗಾಣ ಗಾಣ ಎಣ್ಣೆ ಗಾಣ. ಆ ಎಣ್ಣೆ ಗಾಣ ಮಾಡ್ಬೇಕು ಅಂತಂದ್ರೆ ಇಲ್ಲಿ ರೋಡ್ ಪಕ್ಕನೆ ಆಗ್ಬೇಕು ಅಂತಾತು. ಜಮೀನು ಎಲ್ಲೂ ಸಿಗ್ಲಿಲ್ಲ. ಒಂದು ಜಮೀನು 15 ವರ್ಷಕ್ಕೆ ಬೋಗಿ ಕಟ್ಕೊಂಡು ಸರ್ ಇಲ್ಲಿ ಕೆಬಿ ಹ್ಯಾಂಡ್ ಪೋಸ್ಟ್ ಹತ್ರ ಒಳ್ಳೆ ರೋಡ್ ಪಕ್ಕನೆ. 1 ತಿಂಗಳಿಗೆ 2,500 ಬಾಡಿಗೆ, 50,000 ಅಡ್ವಾನ್ಸ್ ಅವ್ರಿಗೆ. 15 ವರ್ಷ ಬಿಡ್ಸಂಗಲ್ಲ ಅವ್ರು ನಮ್ಮ. ಆಮೇಲೆ ಅಲ್ಲೇ ಒಂದ್ ಬಿಲ್ಡಿಂಗ್ ಸುಮಾರು ಮಾಡೋಣ ಅಂತ ಮಾಡುದು, ಅದು 7 ಲಕ್ಷ ರೂಪಾಯಿ ಆಗ್ಬಿಡ್ತು ಸರ್ ಬಿಲ್ಡಿಂಗ್. ಆಮೇಲೆ 2 ಗಾಣ ತಂದು ಸಾಲವ, ಸ್ವಲ್ಪ ಲೇಟ್ ಆಗಿ ಕೊಟ್ಟು ಆದ್ರೂ ಕೊಟ್ಟು ಸಾಲ 2 ಗಾಣವ. ಆಮೇಲೆ ಅತ್ತಂದು ಅದರಲ್ಲಿ ನಾವು ಪ್ಯೂರಿಟಿ ಅಂದ್ರೆ ನಾವು ಉತ್ಕೃಷ್ಟವಾಗಿ ತಯಾರು ಮಾಡಿ ಹೆಸರು ತಗೋಬೇಕು ಅಂತ ನನಗೆ ಆಸೆ ಇತ್ತು ಸರ್. ಎಣ್ಣೆನ ಎಣ್ಣೆನ ಸರ್ ಇಲ್ಲೆಲ್ಲೂ ಮಾಡದಂತ ಒಂದು ಸಾಧನೆ ಅಂತಂದ್ರೆ ಇದೆ ಸರ್. ಅದು 100ಕ್ಕೆ 100 ಒರಿಜಿನಲ್ ಎಣ್ಣೆನ ನಾವು ಈಗ ತಯಾರು ಮಾಡ್ತಾ ಇದೀವಿ ಸರ್. ಬೇಡಿಕೆ ತುಂಬಾ ಇದೆ. ಬಂಡವಾಳ ಈ ರಾ ಮೆಟೀರಿಯಲ್ ಬೀಜಗಳನ್ನ ತಗೊಂಡು ಸ್ಟಾಕ್ ಮಾಡಕ್ ದುಡ್ಡು ಇಲ್ಲ ಈಗ ನಮ್ಮ ಹತ್ರವ. ನಾವು ಈಗ ಒಂದು 10 ವರ್ಷದಿಂದ ವ್ಯವಹಾರ ಮಾಡಿದ ಬ್ಯಾಂಕ್ಗಳು ಓಡಿ ಕೊಡ್ರಿ ಅಂದ್ರು ಅವರು ಕೊಡ್ಲಿಲ್ಲ ಸರ್. ಕೊಡ್ತೀವಿ ಕೊಡ್ತೀವಿ ಅಂದ್ರು ಕೊಡ್ಲೇ ಇಲ್ಲ. ಸಿದ್ದಲಿಂಗೇಗೌಡ್ರೆ ಈ ಎಣ್ಣೆ ಗಾಣನೇ ಮಾಡ್ಬೇಕು ಅಂತ ಯಾಕೆ ಅನ್ಕೊಂಡ್ರಿ ಸರ್? ಈಗ ನಾವು ತಿಂತಿರೋ ಎಣ್ಣೆ ಅದು ನಾವು ಎಲ್ಲ ತರದಲ್ಲಿ ಯೋಚನೆ ಮಾಡಿ ನಾವು ತಿಂತಿರೋ ಎಣ್ಣೆ ನಿಜವಾಗ್ಲೂ ಶುದ್ಧ ಇಲ್ಲೇ ಜಾವಲ್ಲಾಗಿ ಎಣ್ಣೆ ಮಾಡೋರು ಸರ್ ಅವರು. ಅವ್ರ ಬಿಲ್ಡಿಂಗ್ ವರ್ಷ ವರ್ಷಕ್ಕೆ ಮೂರ್ ಅಂತಸ್ತು ಎರಡ್ ಮೂರ್ ಅಂತಸ್ತು ನಾಲ್ಕ್ ಅಂತಸ್ತು ಬಿಲ್ಡಿಂಗ್ ಕಟ್ಟೋದು ನೋಡಿ ಈ ಎಣ್ಣೆಲಿ ಏನೋ ಮೋಸ ಇದೆ. ನಾವು ರೈತರಿಗೆ ಮತ್ತು ಜನಕ್ಕೆ ಒಳ್ಳೆ ಒಂದು ಸರ್ವಿಸ್ ಮಾಡಬೇಕು ಅಂದ್ರೆ ಎಣ್ಣೆನೆ ನಾವು ತಯಾರು ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಂಡು. ಏನ್ ಮೋಸ ಇರ್ಬೋದು ಎಣ್ಣೆನಲ್ಲಿ ಸರ್? ಅದು ಪೆಟ್ರೋಲಿಯಂ ಪ್ರಾಡಕ್ಟ್ ಅಂತೆ ಸರ್, ಅದು ವೈಟ್ ಆಯಿಲ್ ತರ್ಸ್ತಾರೆ. ಉದಾಹರಣೆಗೆ ಶೇಂಗಾ ಸ್ವಲ್ಪ ಅರ್ಕೊಂತಾರೆ, ಅದಕ್ಕೆ ಮಿಕ್ಸ್ ಹೊಡೆದಿರ್ತಾರೆ ಸರ್. ಅದು ಮೂವತ್ ಲೀಟರ್ ಅಲ್ಲಿ ಮೂವತ್ ಲೀಟರ್ ಕ್ಯಾನ್ ಅಲ್ಲಿ ಬರ್ತಂತದು. ಅದಕ್ಕೆ ಟೇಸ್ಟ್ ಕೊಟ್ಕೊಂತಾರೆ, ಕಲರ್ ಕೊಟ್ಕೊಂತಾರೆ, ಆ ಸ್ಮೆಲ್ಲು ಹಂಗೆ ಬಂದ್ಬಿಡುತ್ತಾರ. ಆದ್ರೆ ನಮ್ದು ಹಂಗಲ್ಲ ಸರ್, ಅವ್ರ ಇದ್ರಿಗೆ ಹರ್ಕೊಡ್ತೀವಿ ನಾವು. ಅಂದ್ರೆ ಅವ್ರ ರೇಟ್ಗೂ ನಮ್ ರೇಟ್ಗೂ ಜಾಸ್ತಿ ಆಗುತ್ತೆ ನಮ್ದು ರೇಟ್. ಈಗ ಬೀಜ ನಾವು ಈಗ ನೂರ್ ರೂಪಾಯಿ ಕಡಲೆ ಬೀಜ ಅಂತಿರ್ತ, ಒಂದು ಕೆಜಿ ನೂರ್ ರೂಪಾಯಿ. ಅಲ್ಲಿಗೆ ನಮಗೀಗ ಎರಡೂವರೆ ಕೆಜಿ ಕಡಲೆ ಬೀಜ ಬೇಕಾರ ಒಂದ್ ಲೀಟರ್ ಎಣ್ಣೆ ಸಿಗತ್ ನಾವು. ಆಯ್ತು, ಅದಕ್ಕೆ ನಾವೀಗ 275 ರೂಪಾಯಿ ಮಾರ್ತೀವಿ ಒಂದ್ ಲೀಟರ್ಗೆ. ಒಂದ್ ಲೀಟರ್ಗೆ ಅಂದ್ರೆ ಒರಿಜಿನಲ್ ಅದು ಸುಮ್ನೆ ಹಿಂಗೆ ಬರೀ ಮೂಸ್ ನೋಡ್ರೆ ಸಾಕು ಸರ್, ಅಷ್ಟು ಚೆನ್ನಾಗಿರುತ್ತೆ. ಸೂರ್ಯಕಾಂತಿನೂ ಅಷ್ಟೇ, ಹುಟ್ಟೆಳ್ಳು ಅಷ್ಟೇ, ಹುಚ್ಚೆಳ್ಳು ಅಷ್ಟೇ. ಕೊಬ್ಬರಿ ಅಂತೂ ಬಿಡಿ ಸರ್, ಎಲ್ಲ ಊಟಕ್ಕೆ ಉಪಯೋಗಿಸ್ತಾರೆ ನಮ್ಮ ಏರಿಯಾದಲ್ಲಿ. ಈಗ ನಮ್ಮ ಎಣ್ಣೆನ ಕೊಬ್ಬರಿ ಎಣ್ಣೆನ ಎಲ್ಲ ಊಟಕ್ಕೆ ಉಪಯೋಗಿಸ್ತಾರೆ, ಅಥವಾ ಆರ್ಟಿಗೆ ತುಂಬಾ ಒಳ್ಳೇದಂತೆ ಸರ್. ಘಮ ಘಮ ಅಂತ ಇರುತ್ತಾರೆ ನಿಜವಾಗ್ಲೂ. ಅಂದ್ರೆ ಇದುವರೆಗೂ ನಾವು ಒಂದೇ ಒಂದು ಕೌಟ ಅದು ಕೊಬ್ಬರಿ ಓಳ್ ಹಾಕಿಲ್ಲ ಸರ್. ಸಿದ್ದಲಿಂಗೇಗೌಡರೇ ಎರಡು ಗಣ ಯಾಕೆ ತಗೊಂಬಂದ್ರಿ? ಒಂದೇ ಸಾಕಿತ್ತಲ್ವಾ ಸರ್? ಎರಡು ಗಣ ಯಾಕೆ ತಂದು ಅಂದ್ರೆ ಈಗ ಅಕ್ಕಡೆ ಕೊಬ್ಬರಿ ಹಾಕ್ತಿರ್ತೀವಿ, ಈ ಕಡೆಯ ಕಡಲೆ ಬೀಜ ಹಾಕ್ಕೊಡ್ರಿ ಅಥವಾ ಸೂರ್ಯಕಾಂತಿ ಹಾಕ್ಕೊಡ್ರಿ ಜನ ಬರ್ತಾರೆ. ಆಮೇಲೆ ಕರೆಂಟ್ ಬೇರೆ, ನಮಗೆ ಅರ್ಧ ದಿವಸ ಕರೆಂಟ್ ಅಲ್ಲ ಸರ್. ಹಂಗಾಗಿ ಈಗ ಅದರಲ್ಲ ಇದ್ರೆ ಹೆಂಗ ಒಂದ್ರಾಗೆ ಇದು ಮಾಡಿದ್ರೆ. ಆಮೇಲೆ ಕೊಬ್ಬರಿದು ಇನ್ನೊಂದು ಒಂದ್ ಎಚ್ ಪಿ ಮೋಟ್ರಿಂದ ಒಂದು ಕೊಬ್ಬರಿ ಪುಡಿ ಮಾಡೋದೊಂದು ಮಿಷನ್ ತಂದಿ ಸರ್, 35,000 ಅದಕ್ಕೆ. ಅದ್ ಯಾಕೆ ಅಂದ್ರೆ ಈಗ ಕೊಬ್ಬರಿ ಈ ಗಾಣ ಕಾಕಿದ್ರೆ ಅದು ಸುಮಾರು ಹೊತ್ತು ಸುತ್ತರಿಟ್ಲೆ ಇರ್ತಾವ ಸರ್ ಕೊಬ್ಬರಿ, ಕರೆಂಟ್ ವೇಸ್ಟ್ ಆಗುತ್ತೆ. ನಿಜ, ಆ ಇದ್ರಲ್ಲಿ ಪುಡಿ ಮಾಡಿ ಇದು ಪುಡಿ ಮಾಡುತ್ತೆ, ಪುಡಿ ಮಾಡಿದ್ದಾಕರೆ ಜಲ್ದಿ ಹೆಂಗ್ ಬರುತ್ತೆ, ಕರೆಂಟ್ ಉಳಿತಾಯ ಆಗುತ್ತೆ. ಸಿದ್ದಲಿಂಗೇಗೌಡರೆ, ಈಗ ಗಾಣನ ಎಲ್ಲಿಂದ ತಗೊಂಬಂದ್ರಿ? ಒಂದೊಂದು ಗಾಣಕ್ಕೂ ಎಷ್ಟು ದುಡ್ಡು ಕೊಟ್ರಿ? 180,000 ಏನೋ ಆಗುತ್ತೆ ಒಂದೊಂದು. ಎಲ್ಲಿಂದ ತಂದ್ರಿ? ಬೆಂಗಳೂರಿಂದ. ಬೆಂಗಳೂರಿಂದ ತಗೊಂಬಂದ್ರ? ಅವರು ಕೊಯಮತ್ತೂರಿಂದ ತರಿಸ್ಕೊಟ್ರಂತೆ ಯಾರೋ ಒಬ್ರು ಏಜೆನ್ಸಿ ಹಿಂಗೆ ಪರಿಚಯದ ಮೇಲೆ ಹೇಳಿ ತರಿಸಿದ್ರು. ನಿಮ್ಮ ಸುತ್ತಮುತ್ತ ಎಣ್ಣೆಗಾಣಗಳು ಇರ್ಲಿಲ್ವಾ? ನಮ್ ಸುತ್ತಮುತ್ತ ಈ ತರ ವ್ಯವಸ್ಥೆ ಯಾವಾಗಲೂ ಸರ್ ಇದಾವೆ ಗಾಣಗಳು ಜಾವಲಗೆ, ಅವರೇ ನಮ್ಮ ಹತ್ರ ಬರ್ತಾ ಇರೋ ಸರ್ ಈಗ ಎಣ್ಣೆ ಕೊಡ್ರಿ ಅಂತ. ನಾವು ಗಾಣದವರಿಗೆ ಎಣ್ಣೆ ಕೊಡಲ್ಲ ಅಂತ ಹೇಳ್ತೀವಿ. ಅಲ್ಲ, ನಿಮ್ಮ ಗಾಣದ ವಿಶೇಷತೆ ಏನು? ಏನು ವಿಶೇಷ? ಗಾಡಿ ಕಬ್ಬಳದ್ದಲ್ಲ ಸರ್, ಸ್ಟೀಲ್ ಫುಲ್ ಸ್ಟೀಲ್. ಒಂದು ಚೂರು ಬೇರೆ ಯಾವ್ದೇ ಕಸ ವಗೈರೆ ಇದು ಇರಲ್ಲ ಸರ್ ಅದರಲ್ಲಿ, ಸ್ಟೀಲ್. ಓಕೆ. ಆಮೇಲೆ ನಾವು ಆತ ಎಣ್ಣೆ ಗಾಣ ಆದ್ಮೇಲೆ ಸ್ಟೀಲ್ ಡ್ರಮ್ಗಳನ್ನ ಇಟ್ಟಿದ್ರಿ ಸರ್, ಅದು 3 ಇಂಚ್ ಮೇಲಕ್ಕೆ ನಲ್ಲಿ ಕೂರಿಸಿದೀವಿ. ಈ ಎಣ್ಣೆ ಗಾಣ ಮಾಡಿದ ಎಣ್ಣೆನ ಅದಕ್ಕೆ ಹಾಕ್ತಿವಿ, 4 ದಿವಸ ಅದು ಅಳ್ಳಾಡ್ದಂಗೆ ಅದ್ರಲ್ಲಿ ಇರುತ್ತಾರ. ಅದು ಅದು ತಲುಪೋಗ್ಬಿಡುತ್ತೆ ಎಲ್ಲ ಸ್ವಲ್ಪ ಇದ್ದು ಗರಿಷ್ಠ. ಆಮೇಲೆ ಆ ನಲ್ಲಿ ಬಾಟ್ಲು ಮಾಡ್ತೀವಿ. ಓಕೆ. ಬಾಟ್ಲು ಮಾಡ್ತೀವಿ, ಇಲ್ಲ ಬೇಕು ಅಂದವರಿಗೆ ಆಗ್ಲೇ ಬಗ್ಸ್ಕೊಡ್ತೀವಿ. 5 ಲೀಟರ್ ಕ್ಯಾನ್ ತಂದ್ರೆ 5 ಲೀಟರ್ ಕೊಡ್ತೀವಿ, ಇಲ್ಲ 1 ಲೀಟರ್ ಕೊಡ್ತೀವಿ, ಹಿಂಗೆ ಕೊಡ್ತಾ ಇದ್ದೀವಿ. ಯಾವ್ಯಾವ ಎಣ್ಣೆನ ತಾವು ಈಗ ಸದ್ಯ ತಯಾರು ಮಾಡ್ತಾ ಇದ್ದೀರಿ? ಈಗ ಕೊಬ್ಬರಿ ಎಣ್ಣೆ, ಶೇಂಗಾ, ಹುಚ್ಚೆಳ್ಳು, ಸೂರ್ಯಕಾಂತಿ, ಹುಚ್ಚೆಳ್ಳು. ಓಹೋ, ಈಗ ಒಟ್ಟು ಎಷ್ಟು? 19 ಜನ ನಿರ್ದೇಶಕರ ನೀವು? ಹ್ಞೂ ಸರ್. ನಿಮ್ ನಿರ್ದೇಶಕರೆಲ್ಲ ಹೇಗೆ, ಅವ್ರು ಸಹಕರಿಸ್ತಾರ? ಬಾರಿ ಜನ ಸಹಕರಿಸ್ತಾರ ಸರ್ ಮಾತ್ರ ನಿಜ. ಅದ್ರಲ್ಲಿ 7 ಜನ ಬಿಟ್ಟೋದ್ರು ಸರ್, ರಾಜೀನಾಮೆ ಕೊಟ್ಟೋದ್ರು. ಯಾಕೆ? ಅದು ಅವರು ಸ್ವಲ್ಪ ಈ ಜ್ವಾಳನ ಡೈರೆಕ್ಟ್ ಸುಪಾರಸಲ್ಲೇ ಕೊಟ್ಟಿದ್ರು ಸರ್ ಬ್ಯಾಗ್ಗಳ. ಅವರೇ ಮಾಡಿದ್ರು, ಆ ರೈತರ ಹತ್ರ ದುಡ್ಡು ಇಸ್ಕೊಂಡು ನಮಗ್ ದುಡ್ಡು ಕೊಡ್ಲಿಲ್ಲ ಅಂತರ್ನ ಆತ ತೆಗೆದಾಕಿ. ಈಗ ನಿಮ್ಮ ಸಂಘದ ಹೆಸರೇನು ಹೇಳ್ತೀರಾ ಸಿದ್ದಲಿಂಗೇಗೌಡ್ರ? ಶ್ರೀ ಉದ್ಭವ ಗಣಪತಿ ಸುಸ್ಥಿರ ಕೃಷಿಕರ ಸಂಘ. ಈಗ ಎಷ್ಟು ವರ್ಷ ಆಯ್ತು ನಿಮ್ ಸಂಘ ರಚನೆ ಮಾಡಿ ಸರ್? 10 ವರ್ಷ ಆಯ್ತು ಸರ್. 10 ವರ್ಷ ಆಯ್ತು. ಆರಂಭದಲ್ಲಿ ತಾವು ನಬಾರ್ಡ್ ಇಂದ ನೆರವನ್ನ ಪಡೆದು ಎಲ್ಲಾ ಕಡೆ ಟೂರ್ ಹೋಗಿ ಬಂದ್ರಿ ಅಂತ ಹೇಳಿದ್ರಲ್ಲ, ಈ ಪ್ರವಾಸ ಹೋಗಿದ್ದು ನಿಮಗೆ ಈ ಸಂಘ ಮಾಡಿದ್ದಕ್ಕೆ ಮತ್ತೆ ಸಂಘನ ನಡೆಸ್ಕೊಂಡು ಹೋಗೋದಕ್ಕೆ ಏನಾದ್ರು ಅನುಕೂಲ ಆಯ್ತು ಅಂತ ಅನ್ಸುತ್ತಾ? ಹೌದು ಸರ್, ಆ ಪ್ರೇರೇಪಣೆ ಮೇಲೆ ನಾವು ಈ ಸಂಘ ಕಟ್ಟಿದ್ವಿ ಅಲ್ವಾ? ಹೌದು. ಅಂದ್ರೆ ಪ್ರವಾಸ ಹೋದ್ರಿ, ಬೇರೆ ಬೇರೆಯವ್ರು ಏನೇನ್ ಮಾಡಿದಾರೆ ಎಲ್ಲ ನೋಡಿದ್ರಿ, ನಾವು ಇಂಥದೊಂದು ಮಾಡಬೇಕು ಅಂತ ಹೇಳಿ ಮಾಡಬೇಕು, ರೈತರನ್ನ ಸ್ವಾವಲಂಬಿಗಳಾಗಿ ಮಾಡಬೇಕು ಅಂತ ಏನೋ ಒಂದು ಮಾಡಿದ್ರು. ಗೌಡ್ರ, ಈಗ ನೀವು ಇದಕ್ಕೆ ಅಧ್ಯಕ್ಷರ? ಹ್ಞೂ ಸರ್, ಈಗ 5 ವರ್ಷ ಆಯ್ತು ಸರ್. ನಾನು ಬೇಡ ಅಂದ್ರು ನೀವೇ ಮುಂದುವರಿದಿ ಅಂತಾರೆ. ಹೌದಾ? ಹ್ಮ್. ನೀವ್ಯಾಕ್ ಬೇಡ ಅಂತೀರಿ ಗೌಡ್ರ? ಯಾಕೆ ಓಡಾಡಕ್ ಆಗಲ್ಲ, ಯಾಕೆ ಬೇರೆ ಮಾಡ್ಕೇಳಿ ಸರ್. ಈಗ ಅವ್ರಿಗೂ ಬೇಜಾರಾಗದ್ ಬೇಡ. ಈ ವರ್ಷ ಬೇರೆ ಮಾಡ್ಕೇಳ್ರಿ ಅಂತ ಹೇಳಿದೀನಿ. ಹೌದಾ? ಹ್ಮ್. ಯಾಕೆ, ನಿಮ್ಗೆ ವಯಸ್ಸಾಯ್ತು ಅಂತಲ್ಲ? ಅಲ್ಲ, ಹಂಗಲ್ಲ ಸರ್, ಒಳಗೆ ಸ್ವಲ್ಪ ನಾವು ಮಾಡ್ಬೇಕು ಅಂತ ಏನಾದ್ರು ಒಂದು ಆಸೆ ಇರುತ್ತಲ್ಲ ಸರ್. ಅದೇ ಅದೇ, ಅದರಿಂದ ನಾವು ಹೇಳ್ಕೊಂಡು ಹೋದ್ರು ಜನವಾರು ಹೇಳುವಷ್ಟು ಮಾಡಿದೀನಿ ತಾಳಿ ಸರ್. ನಾನು 5 ವರ್ಷದಿಂದ ಮಾಡಿದೆ. ಸಿದ್ಲಿಂಗೇಗೌಡ್ರ, ಈಗ ನೀವು ಪ್ರತಿನಿತ್ಯ ಎಷ್ಟು ಲೀಟರ್ ಎಣ್ಣೆನ ಉತ್ಪಾದನೆ ಮಾಡ್ತೀರಿ ಸರ್? ಈಗ 1/2 ಗಂಟೆ ಬೇಕು ಸರ್. ನಾವು 15 ಕೆಜಿ ಹಾಕ. ಹ್ಮ್. ಅಲ್ಲಿಗೆ ಈ ಕೊಬ್ಬರಿ ಆದ್ರೆ 15 ಕೆಜಿ ಸುರಿದಿರ್ತೀವ. ಹ್ಮ್. ಮತ್ತದು ಪುಡಿ ಆದ್ಮೇಲೆ ಮತ್ತದಕ್ಕೆ ಮತ್ತು ಇನ್ನೊಂದು 1 ಕೆಜಿ ಹಾಕ್ಬೋದು ಸರ್. ಪಟ್ಟಿ ಹಾಕಕ್ ಹಾಕಲ್ಲ, ಎಲ್ಲ ಉದುರಿ ಹೋಗ್ಬಿಡುತ್ತೆ ಹರಿಕೊಂಡು. ಹ್ಮ್. ಹಂಗಾಗಿ ನಾವು ಕರೆಕ್ಟ್ ಆಗಿ ಮಾಡಿದ್ರೆ 6 ಗಂಟೆ ಕರೆಂಟ್ ಇರುತ್ತೆ, 6 ಗಂಟೆಯಿಂದ 12 ಗಂಟೆವರೆಗೆ. ಹ್ಮ್. ಅಲ್ಲಿಗೆ ಒಂದ 50-60 ಲೀಟ್ರು ಜಾಸ್ತಿ ಅಂದ್ರೆ ಒಂದು 70-80 ಲೀಟ್ರ್ ಹರಿಬಹುದು. ಹರಿಬಹುದು. ಹ್ಮ್. ನೀವು ಅರಿಯೋದಕ್ಕೆ ಮಾಡೋದಕ್ಕೆ ಎಲ್ಲ ಕೆಲಸಗಾರನ ಇಟ್ಕೊಂಡಿದ್ದೀರಾ? ಹ್ಞೂ ಸರ್, 3 ಜನ ಇಟ್ಕೊಂಡಿದೀವಿ. ಹೌದಾ? ಹ್ಮ್. ಅವ್ರ ಬಾಡಿಗೆ ಎಲ್ಲ ನೀವೇ ಕೊಡ್ಬೇಕು ಸಂಘದ ವತಿಯಿಂದ? ಕೊಡ್ಬೇಕು. ಅವರಿಗೆ 2 ಜನಕ್ಕೆ 6,000 ರೂಪಾಯಿ ಕೊಡ್ತಾ ಇದೀನಿ ಈಗ. ಒಬ್ಬನಿಗೆ ಅವನು ಆಫೀಸ್ ಇರ್ತಾನೆ, ಅಕೌಂಟ್ಸ್ ಎಲ್ಲ ಫೈನಾನ್ಸ್ ಎಲ್ಲ ಅವನ್ದೇ, ಅವನಿಗೆ ಬಿಟ್ಟಿದೀವಿ. ಅವನಿಗೆ 9,000 ಕೊಟ್ಟಿದೀವಿ. ಓಕೆ. ಅಲ್ಲ, ಈಗ ಯಂತ್ರಗಳೇನಾದ್ರೂ ಹಾಳಾದ್ರೆ ಅದ್ರ ರಿಪೇರಿ ಇದನ್ನೆಲ್ಲ ಯಾರು ಮಾಡ್ತಾರೆ? ಅದಕ್ಕೆ ಇಲ್ಲಿ ಲೋಕಲ್ ಕೆಲವರು ಮಾಡ್ತಾರೆ ಸರ್. ಹ್ಮ್. ಬೇರಿಂಗ್ ಹೋಗಿದ್ದು ಸರ್, ಅವು ಗಟ್ಟಿಗೆ ಇತ್ತಂತೆ ಒಳಗಡೆ. ಹ್ಮ್. ಅವು ಅಳ್ಳಾಡೋದು ಗಾಣಗಳು ಅಳ್ಳಾಡೋ ಅವು, ಈಗ ಅವರಿಂದ ಅಲ್ಲಿಂದಲೇ ತರಿಸಿದ್ರು ಸರ್. ಈಗ ಬೆಚ್ಚಿಗೆ ಇಲ್ದಂತದು ಸ್ಟೀಲ್. ಹ್ಮ್. ಅವರೇ ಬಂದು ತುಂಬಿಸಿ ಹೋದ್ರು. ಅಂದ್ರೆ ಸಾಮಾನ್ಯವಾಗಿ ಇದು ರಿಪೇರಿಗೆ ಅಷ್ಟು ಬರಲ್ವಾ? ಇಲ್ಲ ಇಲ್ಲ, ಬರಲ್ಲ. ರಿಪೇರಿ ಏನ್ ಮಾಡ್ಬೇಕಾಗಿಲ್ಲ ಅಷ್ಟಾಗಿ. ಅಲ್ಲ, ಇದೇನ ಸಣ್ಣ ಪುಟ್ಟ ಇದ್ರೆ ಇವರೇ ಮಾಡ್ಕೊಂತಾರೆ ಸರ್. ಈಗ ನಮ್ಮ ಹುಡುಗರೆ ಈಗ ಕೆಲಸ ತಗೊಂಡಿದ್ವಲ್ಲ, ಅವರೇ ಮಾಡ್ಕೊಂತಾರೆ. ಹೌದಾ? ಹ್ಮ್ ಸರ್. ಈಗ ಆಮೇಲೆ ಆ ಹಿಂಡಿ ಬರದಲ್ಲ ಸರ್, ಗಲ್ಟ್ ಗಲ್ಟ್ನಂಗೆ ದಪ್ಪ ದಪ್ಪ ಗಲ್ಟ್, ಅದು ಈ ಕಾಂಕ್ರೀಟ್ ಆದಂಗ ಆಗ್ಬಿಡೋದು. ಇಂಡಿಯಾ 2 ದಿವಸ ನೆನಾಕಿರುವೆ ನೆನೆಯಕಲ್ಲ ಅಂತ ರೈತರು ಕಂಪ್ಲೇಂಟ್ ಹೇಳಿದ್ರು. ಅವಾಗ ಏನ್ ಮಾಡುದು ಅಂದ್ರೆ, ಈಗ ಒಂದು ಮಿಷನ್ ತಂದಿ ಸರ್, 1.5 ಲಕ್ಷ ಅದಕ್ಕೆ. ಅದಕ್ಕೆ ಆ ಇಂಡಿಯಾ ಇದಕ್ ಹಾಕಿದ್ರೆ ಎಲ್ಲ ಚಕ್ಕೆ ಹಂಗ್ ಮಾಡಿ ಹೊರಗೆ ಕಳ್ಳು. ಹೌದಾ? ಹ್ಮ್ ಸರ್. ಅದಕ್ಕೊಂದು ಮಿಷನ್ ಇಟ್ಟಿದ್ರಿ? ಹ್ಮ್. 1 ವಾರದಿಂದ ಆಗ್ತಾರ. ಹೌದಾ? ಈಗ ನೆನೆಸಿದ್ರೆ ಚೆನ್ನಾಗಿ ನೆನೆಯುತ್ತಂತ? ಈಗ ಒಂದೇ ಸಣ್ಣ ಬರ್ತದ ಈಗ. ಹೌದಾ? ಅಲ್ಲ, ಈಗ ಕಡ್ಲೆಕಾಯಿ, ಎಳ್ಳು, ಹುಚ್ಚೆಳ್ಳು, ತೆಂಗಿನಕಾಯಿ ಎಲ್ಲಾದ್ರಿಂದಲೂ ಹಿಂಡಿ ಬರುತ್ತಲ್ವಾ? ಅದನ್ನ ಏನ್ ಮಾಡ್ತೀರಿ ಹಿಂಡಿನ? ಕಡ್ಲೆಕಾಯಿ ಹಿಂಡಿ 45 ರೂಪಾಯಿ ಕೆಜಿ ಹೋಗುತ್ತೆ. ಅದೇ ಜನ ಕಾಯ್ಕೆ ನಿಂತಿ ಅಂತಾರ, ಅದು ಮಾತ್ರ ಬಿಡದೇ ಇಲ್ಲ. ಸರಿ. ಕೊಬ್ಬರಿ ಹಿಂಡಿ 35 ರೂಪಾಯಿ ಕೆಜಿ. ಸೂರ್ಯಕಾಂತಿ 20 ರೂಪಾಯಿ. ಹುಚ್ಚೆಳ್ಳು ಹಿಂಡಿ 20 ರೂಪಾಯಿ. ಹುಚ್ಚೆಳ್ಳು ಹಿಂಡಿ 20 ರೂಪಾಯಿ. ಯಾರು ತಗೋತಾರೆ? ರೈತರು ಸರ್. ಈಗ ಡೈರಿಗೆ ಹಾಲಾಗ್ತಾರಲ್ಲ, ಹಾಕಿರ್ತಾರಲ್ಲ, ಅವ್ರು ತಂತಾರೆ. ಹೌದಾ? ಅಂದ್ರೆ ಎಲ್ಲ ಹಿಂಡಿನೂ ದನಗಳಿಗೆ ತಿನ್ನಿಸ್ತಾರ? ಹೌದಾ, ದನಗಳಿಗೆ. ಹೌದಾ? ಹ್ಮ್. ಓಹೋಹೋ. ಈಗ ಅದರಿಂದಲೂ ನಿಮ್ಗೆ ಆದಾಯ ಬರ್ಬೋದಲ್ಲ ಹಿಂಡಿ ಮಾರೋದ್ರಿಂದ? ಹ್ಞೂ ಸರ್, ಅದು ಹಿಂಡಿ ಮಾರಿದ್ದೆ ಮತ್ತೆ ನಮಗೆ ಲಾಭ ಅಲ್ವಾ? ಹ್ಮ್. ಈಗ ಅವರು ಕಾಳು ತಂದ್ಕೊಟ್ರೆ ನಿಮ್ಮ ಹತ್ರ ರೈತರು, ಹಿಂಡಿ ನೀವೇ ಇಟ್ಕೋತೀರಾ, ಕಾಳನ್ನ ಅರ್ಧಿದ್ದಕ್ಕೆ ದುಡ್ಡನ್ನು ಇಸ್ಕೊಳ್ಳಲ್ವಾ? ದುಡ್ಡು ಇಸ್ಕೊಂತೀವಿ ಸರ್. ಅವರು ಹಿಂಡಿ ಬೇಕು ಅಂದ್ರೆ ಹಿಂಡಿ ತಗೊಂತಾರೆ. ಹ್ಮ್. ರೈತರು. ಹೌದಾ? ಬೇಡ ಅಂದ್ರೆ ಅವ್ರು ಆಸ್ತಿದ್ದ ಕಾಳು ಎಷ್ಟಕ್ಕೆ ಹಿಂಡಿ ಬರುತ್ತೆ ಆ ಹಿಂಡಿ ನಾವು ವಹಿಸ್ಕೊಂತೀವಿ ಸರ್. ಹೌದಾ? ಅಂದ್ರೆ ಹೆಂಗ್ ವಹಿಸ್ಕೊಂತೀವಿ ಅಂದ್ರೆ 10 ರೂಪಾಯಿ ಕಮ್ಮಿ ರೇಟ್ ವಹಿಸ್ಕೊಂತೀವಿ ಸರ್ ನಾವು. ನಿಮ್ಗೆ ಆದಾಯ ಮಾರೋದಕ್ಕಿಂತ 10 ರೂಪಾಯಿ ಕಮ್ಮಿ. ಆಮೇಲೆ ಇನ್ನುಳಿದ ದುಡ್ಡು ಅವ್ರು ಕೊಡ್ಬೇಕು ಸರ್. 25 ರೂಪಾಯಿ ಕೆಜಿ ಸರ್ ನಾವು ಗಾಣ ಹಾಕಿದ್ರೆ. 1 ಕೆಜಿಗೆ 25 ರೂಪಾಯಿ ಧಾರಣೆ. ಹ್ಞೂ ಸರ್. ಓ, ಈಗ ಎಣ್ಣೆ ತೆಗೆದಿದ್ದನ್ನ ನೀವೇ ಮಾರಾಟ ಮಾಡ್ತೀನಿ ಅಂದ್ರಲ್ಲ, ಮಾರಾಟ ಮಾಡಕ್ ಏನ್ ವ್ಯವಸ್ಥೆ ಇಟ್ಕೊಂಡಿದ್ದೀರಿ? ಹೇಗ್ ಮಾರ್ತೀರಿ? ಎಲ್ಲಿ ಮಾರ್ತೀರಿ ಸರ್? ಈಗ ನಾವು ರೈತರು ಇಲ್ಲಿ ಸುತ್ತಮುತ್ತ ಕೆಇಬಿಯರು ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಬಂದು ತಗೊಂಡೋಗ್ತಾರೆ ಸರ್. ಹ್ಮ್. ಅವರೇ ಚಿಕ್ಕವರಿಂದ ಬರ್ತಾರೆ, ಹೊರಗಡೆ ಮೂಡಿಗೆರಿಂದ ಬರ್ತಾರೆ, ಎಲ್ಲ ಬರ್ತಾರೆ. ಹ್ಮ್. ಬಾಕಿದು ಅವನಿ ಆರ್ಗ್ಯಾನಿಕ್ಸ್ ಇದೆಯಲ್ಲ ಸರ್ ಹಾಸನ್ ಅವರು ಕೊಡ್ತಾರೆ ಸರ್ ಎಷ್ಟಾದ್ರು ಕೊಡ್ರಿ ಅಂತಾರೆ ನಮ್ಗೆ ಸರಿ ಬಂಡವಾಳನು ಸ್ವಲ್ಪ ಕೊಡ್ತಾರೆ ಸರ್ ಅವ್ರು ನಾವು ಅವ್ರಿಗೆ ದಿನಸಿ ಕಳಿಸ್ತೀವಿ ಸರ್ ರಾಗಿ ಉತ್ತೆಳ್ಳು ಧನಿಯಾ ಪ್ರತಿಯೊಂದು ಕಳಿಸ್ತೀವಿ ಅದ್ರಾಗೂ ವ್ಯಾಪಾರನು ಮಾಡ್ತೀವಿ ಸರ್ ಇಲ್ಲಾಂದ್ರೆ ಒಂದ್ರಾಗ ಆದ್ರೆ ಎಲ್ಲಿ ಏನೇನು ವ್ಯಾಪಾರ ಮಾಡ್ತೀರಿ ರಾಗಿ ಕಳಿಸ್ತೀವಿ ಸರ್ ಟನ್ಗಟ್ಲೆ ಆಮೇಲೆ ಕೊತ್ತಂಬರಿ ಬೀಜ ಮೆಣಸಿನಕಾಯಿ ಎಳ್ಳು ಪುಟ್ಟೆಳ್ಳು ಉತ್ತೆಳ್ಳು ಕಡಲೆ ಬೀಜ ಪ್ರತಿಯೊಂದು ಸರ್ ಅವ್ರಿಗೆ ಕಳಿಸ್ಕೊಡ್ತೀವಿ ಸರಿ ಸಾಲನೇ ಇಲ್ಲಿ ಕೊಡ್ತಾರೆ ನಮಗೂ ಅದು ಕಳಿಸ್ತೀವಿ ಅವರು ಒಂದ್ 15 ಹಿಂಗ್ ಬಿಟ್ಟು ದುಡ್ಡು ಹಾಕ್ತಾರೆ ನೀವು ತಯಾರು ಮಾಡೋ ಎಣ್ಣೆಗೆ ಬಹಳ ಬೇಡಿಕೆ ಇದೆಯಾ ಹೌದಾ ಈಗ ಬಾಸ್ತು ಕೂಡ ನಾವು ಮಾಡ್ತಿದೀವಿ ಸರ್ ಹೆಸರು ಹಾಕಿ ನಮ್ಮ ಸಂಘದ ಹೆಸರನ್ನೇ ಹಾಕಿ ಬಾಸ್ತು ಹಾಕಿದೀವಿ ಆಮೇಲೆ ಸ್ಟಿಕ್ಕರ್ಗಳು ಮಾಡ್ತಿದೀವಿ ಸರ್ ಬಾಟ್ಲಿಗೆಲ್ಲ ಹಾಕಕ್ಕೆ ಹೌದೇ ಅಂದ್ರೆ ಪ್ಯಾಕ್ ಆಗಿದ್ರೆ ಜನ ನಂಬ್ತಾರೆ ತಗತಾರೆ ಅಂತ ಬೇರೆ ಎಲ್ಲರ ಇದ್ ಮಾಡ್ಬಿಟ್ಟಾರ ಅಂತ ನಮ್ ಸ್ಟಿಕ್ಕರ್ ಅಲ್ಲಿ ಇದ್ರೆ ನಮಗೆ ಏನಾದ್ರು ಇದಾದ್ರು ಗೊತ್ತಾಗುತ್ತಲ್ಲ ಸರ್ ನಿಜ ನಿಜ ನಿಜ ಒಳ್ಳೇದು ಸಿದ್ದಲಿಂಗೇಗೌಡ್ರೆ ಹೆಚ್ಚಿನ ಮಾಹಿತಿಗೆ ನಮ್ಮ ಕೇಳುಗರು ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬೋದಾ ಹೇಳ್ತೀನಿ ದಯವಿಟ್ಟು ಹೇಳಿ 9342222 8 9 3 ಇನ್ನೊಂದ್ಸರಿ ಹೇಳ್ತೀರಾ ಹೇಳಿ 9342222 8 9 3 ಇನ್ನೂ ಒಂದ್ಸರಿ ಹೇಳ್ಬಿಡಿ ಇನ್ನೊಂದ್ಸರಿ ಹೇಳ ದಯವಿಟ್ಟು ಹೇಳಿ 9342222 8 9 3 ಒಳ್ಳೇದು ಸಿದ್ದಲಿಂಗೇಗೌಡ್ರೆ ಇದುವರೆಗೂ ನಿಮ್ಮ ಅನುಭವಗಳನ್ನ ಬಹಳ ಸೊಗಸಾಗಿ ಹಂಚಿಕೊಂಡ್ರಿ ವಂದನೆಗಳು ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಸರ್ ಇದುವರೆಗೆ ಖಾದ್ಯ ತೈಲದ ಉತ್ಪಾದನೆ ಹಾಗೂ ಮಾರಾಟ ಈ ಕುರಿತು ನರಸೀಪುರದ ಉದ್ಭವ ಗಣಪತಿ ಸುಸ್ಥಿರ ಕೃಷಿಕರ ಸಂಘದ ಅಧ್ಯಕ್ಷರಾದ ಎನ್ಎಸ್ ಸಿದ್ದಲಿಂಗೇಗೌಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಆತ್ಮನಿರ್ಭರ ಭಾರತ ಕೃಷಿಕರ ಕಲ್ಯಾಣಕ್ಕೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿ ಕಾರ್ಯಕ್ರಮ ಆತ್ಮನಿರ್ಭರ ಭಾರತ ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ರಾಜೇಗೌಡ, ಕೃಷಿ ವಿಜ್ಞಾನ ಕೇಂದ್ರ ಹಾಸನದಿಂದ ಮಾತಾಡ್ತಾ ಇದ್ದೀನಿ. ಮಾನ್ಯ ರೈತ ಬಾಂಧವರೇ, ಈ ವರ್ಷ ಕೇಂದ್ರ ಸರ್ಕಾರ 2020-21 ರೈತ ಉತ್ಪಾದಕ ಸಂಸ್ಥೆಗಳ ಸ್ಥಾಪನೆಗೆ ಹೊಸ ನಿಯಮಾವಳಿಗಳನ್ನ ಜಾರಿ ಮಾಡಿದೆ. ಈ ಪ್ರಕಾರ ಈ ವರ್ಷ 10,000 ರೈತ ಉತ್ಪಾದಕ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಬೇಕು ಅನ್ನೋ ಗುರಿಯನ್ನ ಕೇಂದ್ರ ಸರ್ಕಾರ ಇಟ್ಕೊಂಡಿದೆ. ಈ ರೈತ ಉತ್ಪಾದಕ ಸಂಸ್ಥೆಗಳಲ್ಲಿ 50% ಸಣ್ಣ ಅತಿ ಸಣ್ಣ ರೈತರನ್ನ ಹಾಗೂ ಗುತ್ತಿಗೆದಾರ ರೈತರನ್ನ ಸೇರಿಸ್ಕೋಬೇಕು ಅನ್ನುವ ಒಂದು ನಿಯಮವನ್ನ ಮಾಡಿದೆ. ಹೊಸ ನಿಯಮಾವಳಿ ಪ್ರಕಾರ ಒಂದು ರೈತ ಉತ್ಪಾದಕ ಸಂಸ್ಥೆಯಲ್ಲಿ ಕಡಿಮೆ ಅಂದ್ರೆ 300 ಸದಸ್ಯರಿರಬೇಕು. ಆ 300 ಸದಸ್ಯರಲ್ಲಿ ಕಡಿಮೆ ಅಂದ್ರೆ 150 ಸದಸ್ಯರು ಸಣ್ಣ ಅತಿ ಸಣ್ಣ ಮತ್ತು ಗುತ್ತಿಗೆದಾರ ವ್ಯವಸಾಯ ಮಾಡುವಂತಹ ರೈತ ಬಾಂಧವರ ಸದಸ್ಯರಾಗಿರಬೇಕು ಎಂಬ ನಿಯಮಾವಳಿಯನ್ನ ಪ್ರಕಟ ಮಾಡಿದೆ. ಈ ಪ್ರಕಟಣೆಯನ್ನ ನಮ್ಮ ಕೃಷಿ ಸಚಿವಾಲಯ ನವದೆಹಲಿಯಿಂದ ಬಿಡುಗಡೆ ಮಾಡಲಾಗಿದೆ. ಈ ಒಂದು ರೈತ ಉತ್ಪಾದಕ ಸಂಸ್ಥೆಗಳನ್ನ ಸ್ಥಾಪನೆಗೆ ಪ್ರಥಮ ವರ್ಷದಲ್ಲಿ 18 ಕೊಡ್ತಾರೆ. ಹೀಗೆ 3 ವರ್ಷಗಳಲ್ಲೂ ಸಹ 18 ಲಕ್ಷಗಳನ್ನ ಪ್ರತಿಯೊಂದು ರೈತ ಉತ್ಪಾದಕ ಸಂಸ್ಥೆಗಳಿಗೆ ಕೊಡ್ತಾರೆ. ಇದರ ಜೊತೆಗೆ 15 ಲಕ್ಷದವರೆಗೆ ಈಕ್ವಿಟಿ ಗ್ರಾಂಟ್ಸ್ ಅನ್ನು ಕೊಡೋದಕ್ಕೆ ಸಹ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ. ರೈತ ಬಾಂಧವರೇ, ಈಗ ಈ ಒಂದು ಏನು ರೈತ ಉತ್ಪಾದಕ ಸಂಸ್ಥೆ ಹೊಸ ನಿಯಮಾವಳಿ ಪ್ರಕಾರ ಮೈದಾನ ಪ್ರದೇಶದಲ್ಲಿ ಎಷ್ಟು ಸದಸ್ಯರು ಇರಬೇಕು, ಗುಡ್ಡಗಾಡು ಪ್ರದೇಶದಲ್ಲಿ ಎಷ್ಟು ಸದಸ್ಯರು ಇರಬೇಕು ಎಂಬ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದರ ಪ್ರಕಾರ ರೈತ ಉತ್ಪಾದಕ ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಮೈದಾನ ಪ್ರದೇಶದಲ್ಲಿ ಕಡಿಮೆ ಅಂದ್ರೆ 300 ಸದಸ್ಯರು ಇರಬೇಕು, ಗುಡ್ಡಗಾಡು ಪ್ರದೇಶದಲ್ಲಿ 100 ಸದಸ್ಯರು ಇರಬೇಕು ಎಂಬ ನಿಯಮಾವಳಿಯನ್ನ ಹೇಳಿದ್ದಾರೆ. ಈ ಒಂದು ಏನು ಮೈದಾನ ಪ್ರದೇಶದಲ್ಲಿ 300 ಜನ ಅಥವಾ ಗುಡ್ಡಗಾಡು ಪ್ರದೇಶದಲ್ಲಿ 100 ಜನ, ಇದರಲ್ಲಿ ಸಹ ಶೇಕಡ 50% ಜನ ಸದಸ್ಯರು ಸಣ್ಣ ಅತಿ ಸಣ್ಣ ಮತ್ತೆ ಈ ಗುತ್ತಿಗೆ ಮಾಡುವಂತಹ ರೈತರು ಇರಬೇಕು ಎಂಬ ನಿಯಮಾವಳಿಯನ್ನು ಜಾರಿ ಮಾಡಿದ್ದಾರೆ. ಇದರ ಜೊತೆಗೆ ಈ ಒಂದು ಸದಸ್ಯತ್ವದಲ್ಲಿ ಹೆಚ್ಚಾಗಿ ಮಹಿಳೆಯರಿಗೆ ಆಸ್ತಿಯನ್ನ ಕೊಡಬೇಕು ಅನ್ನೋದನ್ನು ಸಹ ಈ ನಿಯಮಾವಳಿಯಲ್ಲಿ ಹೇಳಿದ್ದಾರೆ. ಇದರ ಜೊತೆಗೆ ಬಹಳ ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಪ್ರಥಮ ವರ್ಷಗಳಲ್ಲಿ ಏನು ರೈತ ಉತ್ಪಾದಕ ಸಂಸ್ಥೆಗಳನ್ನ ನಡೆಸೋದಕ್ಕೆ ಸಹಾಯ ಆಗೋದಕ್ಕೆ ಒಬ್ಬ ಕಾರ್ಯನಿರ್ವಹಣಾಧಿಕಾರಿಯನ್ನ ನಾವು ಅಪಾಯಿಂಟ್ ಮಾಡ್ಕೋಬಹುದು, ಹಾಗೆ ಒಬ್ಬ ಲೆಕ್ಕಿಗರನ್ನು ಸಹ ನಾವು ಅಪಾಯಿಂಟ್ ಮಾಡ್ಕೋಬಹುದು. ಮೊದಲ 3 ವರ್ಷಗಳಿಗೆ ಒಬ್ಬ ಕಾರ್ಯನಿರ್ವಹಣಾಧಿಕಾರಿಗೆ ತಿಂಗಳಿಗೆ 25,000 ಸಂಬಳವನ್ನ ಕೊಡ್ತಾರೆ, ಹಾಗೆ ಲೆಕ್ಕಿಗರಿಗೆ 10,000 ಸಂಬಳವನ್ನ ಕೊಡ್ತಾರೆ. ಇದಕ್ಕೋಸ್ಕರನೇ ಕೇಂದ್ರ ಸರ್ಕಾರ ಈ ವರ್ಷ 10,000 ರೈತ ಉತ್ಪಾದಕ ಸಂಸ್ಥೆಗಳನ್ನ ಸ್ಥಾಪನೆ ಮಾಡೋದಕ್ಕೆ 4,496 ಕೋಟಿ ರೂಪಾಯಿಗಳನ್ನ ಮೀಸಲಿಟ್ಟಿದೆ. ಏನು ನಾನು ಆಗ್ಲೇ ಹೇಳಿದೆ 10,000 ರೈತ ಉತ್ಪಾದಕ ಸಂಸ್ಥೆಗಳು ಅಂತೇಳಿ, ಅದರಲ್ಲಿ 1,500 ರೈತ ಉತ್ಪಾದಕ ಸಂಸ್ಥೆಗಳನ್ನ ಹಿಂದುಳಿದ ಜಿಲ್ಲೆಗಳಲ್ಲಿ ಮಾಡಬೇಕು ಎಂಬ ಗುರಿಯನ್ನು ಇಟ್ಕೊಂಡಿದ್ದಾರೆ. ಜೊತೆಗೆ ಈ ಒಂದು 10,000 ರೈತ ಉತ್ಪಾದಕ ಸಂಸ್ಥೆಗಳನ್ನ 2020-21 2023-24 ಅಭಿವೃದ್ಧಿಪಡಿಸಬೇಕು, ಸ್ಥಾಪನೆ ಮಾಡಬೇಕು ಎಂಬ ಗುರಿಯನ್ನು ಸಹ ಇಟ್ಕೊಂಡಿದ್ದಾರೆ. ತದನಂತರ ಈ ಕೆಲವು ಏನು ರೈತ ಉತ್ಪಾದಕ ಸಂಸ್ಥೆಗಳು ನಡೀತಾರೆ ಚೆನ್ನಾಗಿ, ಅವುಗಳಿಗೆ ಮತ್ತೆ 5 ವರ್ಷಗಳ ಕಾಲ ಹಣ ಸಹಾಯವನ್ನ ಮಾಡ್ತಾರೆ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರ 2,369 ಕೋಟಿ ರೂಪಾಯಿಗಳನ್ನ ಮೀಸಲಿಟ್ಟಿದೆ. ನಾನು ಆಗ್ಲೇ ಹೇಳಿದಾಗೆ ಮೊದಲ 3 ವರ್ಷಗಳ ಕಾಲ 18 ಲಕ್ಷಗಳನ್ನ ಕೊಡೋದ್ರ ಜೊತೆಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲ ಸೌಲಭ್ಯಕ್ಕೂ ಸಹ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದಕ್ಕೋಸ್ಕರ ಕ್ರೆಡಿಟ್ ಗ್ಯಾರಂಟಿ ಫಂಡ್ ಅನ್ನು ಸಹ ಡೆವಲಪ್ ಮಾಡಿ 15 ಲಕ್ಷಗಳವರೆಗೆ ಈಕ್ವಿಟಿ ಗ್ರಾಂಟ್ಸ್ ಅನ್ನು ಕೊಡೋದಕ್ಕೆ ಒಂದು ನಿಯಮಾವಳಿಯನ್ನ ರೂಪಿಸಲಾಗಿದೆ. ಇದರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಅಂತಂದ್ರೆ, ಈ ಒಂದು ಸಂಸ್ಥೆಯಲ್ಲಿ ಒಬ್ಬ ಸದಸ್ಯನಿಗೆ ಶೇಕಡ 10% ಷೇರ್ ಹೊಂದಲು ಮಾತ್ರ ಸಾಧ್ಯ, ಶೇಕಡ 10ಕ್ಕಿಂತ ಹೆಚ್ಚು ಷೇರ್ ಅನ್ನ ಒಬ್ಬ ಸದಸ್ಯ ಹೊಂದುವ ಹಾಗಿಲ್ಲ ಎಂಬ ನಿಯಮಾವಳಿಯನ್ನು ಸಹ ಮಾಡಲಾಗಿದೆ. ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಅಂತಂದ್ರೆ, ಒಂದು ಜಿಲ್ಲೆ ಒಂದು ಬೆಳೆ ಅಥವಾ ಒಂದು ಪದಾರ್ಥ, ಒಂದು ಜಿಲ್ಲೆಗೆ ಒಂದು ಬೆಳೆ ಅಥವಾ ಒಂದು ಪದಾರ್ಥದ ಮೇಲೆ ಹೆಚ್ಚು ಆದ್ಯತೆಯನ್ನು ಕೊಡಲು ಒಂದು ನಿಯಮಾವಳಿಯನ್ನ ಮಾಡಲಾಗಿದೆ. ಉದಾಹರಣೆಗೆ ನಮ್ಮ ಹಾಸನ ಜಿಲ್ಲೆಗಾದ್ರೆ ಒಂದು ರಾಜಮುಡಿ ಅಕ್ಕಿನೋ ರಾಜಮುಡಿ ಭತ್ತನೋ ಅಥವಾ ಆಲೂಗಡ್ಡೆನೋ, ಹೀಗೆ ನಮ್ಮ ಜಿಲ್ಲೆಗೆ ಬಹಳ ಪ್ರಮುಖವಾದ ಬೆಳೆಯ ಮೇಲೆ ನಾವು ಒಂದು ರೈತ ಉತ್ಪಾದಕ ಸಂಸ್ಥೆಯನ್ನ ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಸಿಗಬಹುದು. ಅದ್ರ ಜೊತೆಗೆ ಏನು ಮೌಲ್ಯವರ್ಧನೆ, ಬ್ರಾಂಡಿಂಗ್, ಮಾರುಕಟ್ಟೆ, ರಫ್ತು ಮಾಡಲಿಕ್ಕೆ ಎಲ್ಲವೂ ಸಹ ಈ ರೈತ ಉತ್ಪಾದಕ ಸಂಸ್ಥೆ ಮೂಲಕ ಮಾಡಬಹುದು ಎಂಬ ನಿಯಮಾವಳಿಯನ್ನ ಮಾಡಲಾಗಿದೆ. ಈ ಒಂದು ರೈತ ಉತ್ಪಾದಕ ಸಂಸ್ಥೆಯನ್ನ ಸ್ಥಾಪಿಸುವ ಹೊಣೆಯನ್ನ ಸಣ್ಣ ರೈತರ ಕೃಷಿ ವ್ಯಾಪಾರ ಸಂಸ್ಥೆ ಅಥವಾ ಕನ್ಸೋರ್ಷಿಯಂ, ಹಾಗೆ ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಬ್ಯಾಂಕ್ ಮತ್ತೆ ನಬಾರ್ಡ್ ಈ ಸಂಸ್ಥೆಗಳ ಜೊತೆ ನಮ್ಮ ರಾಜ್ಯ ಸರ್ಕಾರದ ಸಂಸ್ಥೆಗಳು ಸಹ ಕೈ ಜೋಡಿಸಿ ಅದರ ಜೊತೆಗೆ ಜಿಲ್ಲಾ ಮಟ್ಟದಲ್ಲಿ ಎಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಒಂದು ಸಮಿತಿಯನ್ನು ರಚನೆ ಮಾಡಿ ಈ ಒಂದು ರೈತ ಉತ್ಪಾದಕ ಸಂಸ್ಥೆಯನ್ನ ಸ್ಥಾಪನೆ ಮಾಡಲಿಕ್ಕೆ ತ್ವರಿತಗತಿಯಲ್ಲಿ ಸಹಾಯಕರಿಸಿ ಮಾಡಿದ್ದಾರೆ. ಅದರ ಜೊತೆಗೆ ಕೇಂದ್ರ ಸರ್ಕಾರ ನ್ಯಾಷನಲ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಏಜೆನ್ಸಿಯನ್ನು ಸ್ಥಾಪನೆ ಮಾಡಿ ಆ ಮೂಲಕ ಕ್ಲಸ್ಟರ್ ಬೇಸ್ಡ್ ಬಿಸಿನೆಸ್ ಆರ್ಗನೈಸೇಷನ್ ಸ್ಥಾಪನೆ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದೆ. ಈ ಕ್ಲಸ್ಟರ್ ಬೇಸ್ಡ್ ಬಿಸಿನೆಸ್ ಆರ್ಗನೈಸೇಷನ್ ಪ್ರಥಮ ಹಂತವಾಗಿ ರೈತ ಉತ್ಪಾದಕ ಸಂಸ್ಥೆ ಸ್ಥಾಪನೆ ಮಾಡೋದಕ್ಕೆ ಸೂಕ್ತವಾಗಿದೆ ಇಲ್ಲವ ಅನ್ನೋದನ್ನ ಪತ್ತೆಹಿಡಿಯೋದಕ್ಕೆ, ಅಥವಾ ನಾವು ಸಂಸ್ಥೆಯನ್ನ ಸ್ಥಾಪನೆ ಮಾಡೋದಕ್ಕಿಂತ ಮೊದಲು ಅಧ್ಯಯನ ಮಾಡಲಿಕ್ಕೆ, ಅಥವಾ ಸ್ಥಾಪನೆ ಮಾಡಿದಂತಹ ಪ್ರಥಮ ಹಂತದಲ್ಲಿ ನಮಗೆ ಈ ಸಂಸ್ಥೆಗೆ ಪ್ರಾರಂಭ ಮಾಡಲಿಕ್ಕೆ ಸಹಾಯ ಪ್ರಚಾರಿಸಲಿಕ್ಕೆ ಮತ್ತೆ ಉತ್ತೇಜಿಸಲಿಕ್ಕೆ ಈ ಒಂದು ಕ್ಲಸ್ಟರ್ ಬೇಸ್ಡ್ ಬಿಸಿನೆಸ್ ಆರ್ಗನೈಸೇಷನ್ ಸ್ಥಾಪನೆ ಮಾಡಿದೆ. ಈ ರೀತಿ ಕೇಂದ್ರ ಸರ್ಕಾರ 3 ವರ್ಷಗಳಲ್ಲಿ, ತದನಂತರ ಇನ್ನೂ 5 ವರ್ಷಗಳಲ್ಲಿ ಒಂದು 10,000 ರೈತ ಉತ್ಪಾದಕ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿ ರೈತರಿಗೆ ಸಹಾಯ ಮಾಡಬೇಕು ಎಂಬ ನಿಯಮಾವಳಿಗಳನ್ನ ಸ್ಥಾಪನೆ ಮಾಡಿದೆ. ಇದನ್ನ ರೈತ ಬಾಂಧವರು ಸದುಪಯೋಗ ಪಡಿಸಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ರೈತ ಬಾಂಧವರೇ, ಆತ್ಮನಿರ್ಭರ ಭಾರತ ಈ ಕಾರ್ಯಕ್ರಮದಲ್ಲಿ ಇದುವರೆಗೆ ಹಾಸನ ತಾಲೂಕು ಕಂದಲಿಯ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ರಾಜೇಗೌಡ ಅವರಿಂದ ಮಾಹಿತಿಯನ್ನ ಕೇಳಿದಿರಿ. ಲೋಕಲ್ಗೆ ಇದುವರೆಗೆ ಆತ್ಮನಿರ್ಭರ ಭಾರತ ಕೃಷಿಕರ ಕಲ್ಯಾಣಕ್ಕೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ.